ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ. ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ. ಆಕಾಶವಾಣಿಯಲ್ಲಿ 2026 ಜೂನ್ 8 ವಿವಿಧ ಕಾರ್ಯಕ್ರಮಗಳ ಹೂರಣ. ಬನ್ನಿ ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ. ಮೊದಲಿಗೆ ಸುಸ್ಥಿರ ಕೃಷಿಯಲ್ಲಿ ಜೈವಿಕ ಗೊಬ್ಬರದ ಮಹತ್ವ ಕುರಿತು ಡಾ ನಾಗರಾಜ್ ಎಂ ನಾಯಕ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ನಿರ್ವಹಣೆ ವೆಂಕಟೇಶ್ ಬೇವಣಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ ಸುಸ್ಥಿರ ಕೃಷಿಯಲ್ಲಿ ಜೈವಿಕ ಗೊಬ್ಬರದ ಮಹತ್ವ ಕುರಿತು ಡಾ ನಾಗರಾಜ್ ಎಂ ನಾಯಕ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಸುಸ್ಥಿರ ಕೃಷಿಯಲ್ಲಿ ಜೈವಿಕ ಗೊಬ್ಬರದ ಮಹತ್ವ ಈ ಕುರಿತು ಮಾಹಿತಿಯನ್ನು ಮಾಡಿಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ನಾಗರಾಜ್ ಎಂ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ರೈತ ಬಾಂಧವರಿಗೆ ಗೊತ್ತು, ಪ್ರಾಚೀನ ಕಾಲದಿಂದಲೂ ಕೂಡ ನಾವು ಸಾವಯವ ಗೊಬ್ಬರ, ತಿಪ್ಪೆ ಗೊಬ್ಬರ, ಬೇರೆ ಬೇರೆ ರೀತಿಯ ಹಸಿರೆಲೆ ಗೊಬ್ಬರಗಳನ್ನು ನಾವು ಬಳಸ್ತಾ ಇದ್ದೀವಿ. ಇತ್ತೀಚೆಗೆ ಈ ಜೈವಿಕ ಗೊಬ್ಬರಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ. ಯಾಕಂತಂದರೆ ಇವುಗಳನ್ನು ಬಳಸೋದ್ರಿಂದ ಯಾವ ರೀತಿಯಾಗಿ ಲಾಭ ಆಗ್ತದೆ, ಇಳುವರಿ ಹೆಚ್ಚಾಗ್ತದೆ, ಕಡಿಮೆ ಖರ್ಚನ್ನು ಹೇಗೆ ಇದರಲ್ಲಿ ಮಾಡ್ಕೋಬಹುದು ಎಂಬಂತಹ ಒಂದು ವಿಚಾರಗಳಿಂದ ರೈತ ಬಾಂಧವರು ಸಾಕಷ್ಟು ಪ್ರಮಾಣದಲ್ಲಿ ಇದನ್ನು ಬಳಸ್ತಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸುಸ್ಥಿರ ಕೃಷಿ ಅಂತಂದರೆ ಒಂದು ಉತ್ಪಾದನೆಯನ್ನು ಸುಸ್ಥಿರ ಮಟ್ಟದಲ್ಲಿ ಕಾಪಾಡಿಕೊಂಡು ಹೋಗಲಿಕ್ಕೆ, ಜೊತೆಗೆ ಕಡಿಮೆ ಖರ್ಚನ್ನು ಮಾಡ್ಕೊಂಡು ಹೋಗಲಿಕ್ಕೆ ಈ ಜೈವಿಕ ಗೊಬ್ಬರಗಳು ರೈತ ಬಾಂಧವರಿಗೆ ಹೇಗೆ ವರದಾನ ಆಗಿದೆ ಎಂಬಂತಹ ಒಂದು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ನಾಗರಾಜ್ ಎಂ ನಾಯಕ್ ಅವರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ಹಾಗೆಯೇ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಜೈವಿಕ ಗೊಬ್ಬರಗಳು ಪ್ರತಿಯೊಂದು ತರಬೇತಿಯಲ್ಲೂ ಕೂಡ ತಾವು ಹೇಳ್ತಿರ್ತೀರಿ, ಬಹಳಷ್ಟು ವಿಜ್ಞಾನಿಗಳು ಜೈವಿಕ ಗೊಬ್ಬರಗಳನ್ನು ಬಳಸಿರಿ, ಬೀಜೋಪಚಾರಗಳನ್ನು ಮಾಡಿರಿ, ಬಳಸೋದ್ರಿಂದ ನಿಮಗೆ ಗೊಬ್ಬರದ ಪ್ರಮಾಣ ಕಡಿಮೆ ಆಗತ್ತೆ ಅಂತ ಹೇಳ್ತೀರಿ. ಏನಿದು ಜೈವಿಕ ಗೊಬ್ಬರ ಅಂತಂದ್ರೆ ಇದರ ಅರ್ಥ ಏನು? ಜೈವಿಕ ಗೊಬ್ಬರ ಸುಸ್ಥಿರ ಕೃಷಿ ಅಂತ ಹೇಳಿದ್ರಿ. ಕೃಷಿಯಲ್ಲಿ ಈಗಾಗಲೇ ಹಲವಾರು ತರಹದ ಗೊಬ್ಬರಗಳ ಉಪಯೋಗ ಇರೋದು ಸರ್ವಸಾಮಾನ್ಯ. ಹಾಗಾಗಿ ಜೈವಿಕ ಗೊಬ್ಬರ ಅಂದರೆ ಅಣುಜೀವಿಗಳಿಂದ, ಈ ಸೂಕ್ಷ್ಮ ಅಣುಜೀವಿಗಳು, ಈಗ ಗಾಳಿಯಲ್ಲೇ ಅಥವಾ ತಗೊಳ್ಳಿ, ನೀರಿನಲ್ಲೇ ತಗೊಳ್ಳಿ, ಮಣ್ಣಿನಲ್ಲೇ ತಗೊಳ್ಳಿ, ಹಲವಾರು ತರಹದ ಸೂಕ್ಷ್ಮ ಅಣುಜೀವಿಗಳು, ಅಣುಜೀವಿಗಳು ಕಣ್ಣಿಗೆ ಕಾಣಲ್ಲ, ಸೂಕ್ಷ್ಮ ಅಣುಜೀವಿಗಳು, ಅಂತಹ ಸೂಕ್ಷ್ಮ ಅಣುಜೀವಿಗಳಿಂದ ತಯಾರಿಸಿದಂತಹ ಗೊಬ್ಬರವನ್ನು ಜೈವಿಕ ಗೊಬ್ಬರ ಅಂತ ಕರೆಯಲಾಗ್ತದೆ. ಕಣ್ಣಿಗೆ ಕಾಣದಂತಹ ಸೂಕ್ಷ್ಮ ಅಣುಜೀವಿಗಳು ಹಲವಾರು ಇವೆ, ಗಾಳಿಯಲ್ಲಿವೆ, ನೀರಿನಲ್ಲಿವೆ, ಮಣ್ಣಿನಲ್ಲಿವೆ. ಅಂತಹ ಸೂಕ್ಷ್ಮ ಅಣುಜೀವಿಗಳು ಕೃಷಿಯಲ್ಲಿ ಹೇಗೆ ಪ್ರಯೋಜನ ನಾವು ಪಡ್ಕೊಳ್ಬಹುದು? ಇವು ಸೂಕ್ಷ್ಮ ದರ್ಶಕ ಯಂತ್ರದ ಮೂಲಕ ಹಾಕಿದಾಗ ಮಾತ್ರ ಗೊತ್ತಾಗುತ್ತೆ. ಹೌದು, ಬರೀ ಕಣ್ಣಿಗೆ ಇದು ಗೋಚರಿಸಲ್ಲ, ಕಾಣುವುದಿಲ್ಲ. ಸೂಕ್ಷ್ಮ ದರ್ಶಕ ಯಂತ್ರದ ಮುಖಾಂತರ ಇಂತಹ ಸೂಕ್ಷ್ಮ ಅಣುಜೀವಿಗಳನ್ನ ನಾವು ನೋಡಬಹುದು. ಪ್ರಯೋಗಾಲಯದಲ್ಲಿ ಇಂತಹ ಸೂಕ್ಷ್ಮ ಅಣುಜೀವಿಗಳನ್ನ ಬೆಳೆಸಿ ಅದರಿಂದ ಗೊಬ್ಬರವನ್ನು ತಯಾರಿಸಿ ಕೃಷಿಯಲ್ಲಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಬಹುದು. ಹೀಗೆ ಸೂಕ್ಷ್ಮ ಅಣುಜೀವಿಗಳಿಂದ ತಯಾರಿಸಿದಂತಹ ಜೈವಿಕ ಗೊಬ್ಬರವನ್ನ ಜೈವಿಕ ಗೊಬ್ಬರ ಅಂತ ಹೇಳಿ ಕರೆಯಲಾಗುತ್ತದೆ. ಇದು ಕೃಷಿಯಲ್ಲಿ ಏಕೆ ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿದೆ, ಇದರ ಉಪಯೋಗ ಏನು ರೈತ ಬಾಂಧವರು ಇದನ್ನು ಬಳಸೋದ್ರಿಂದ? ಈಗ ಕೃಷಿಯಲ್ಲೇ ತಗೊಂಡ್ರೆ ಸರ್ವೇ ಸಾಮಾನ್ಯವಾಗಿ ಇಂತಹ ಸೂಕ್ಷ್ಮ ಅಣುಜೀವಿಗಳನ್ನು ಅಣುಜೀವಿಗಳನ್ನು ಹೇಗೆ ನಾವು ಉಪಯೋಗ ಪಡಿಸ್ಕೊಳ್ಬೋದು ಒಂದು ಕಡೆ, ಆದರೆ ಸರ್ವಸಾಮಾನ್ಯವಾಗಿ ವಾತಾವರಣದಲ್ಲಿ ಇಂತಹ ಸೂಕ್ಷ್ಮ ಅಣುಜೀವಿಗಳು ಅಪಾಯಕಾರಿನೂ ಇದೆ ಹಾಗೂ ಲಾಭದಾಯಕವಾಗೂ ಇದೆ. ಆದರೆ ಸರ್ವೆ ಲಿಟ್ರೇಚರ್ ಪ್ರಕಾರ ಅಪಾಯಕಾರಿಯಂತಹ ಸೂಕ್ಷ್ಮ ಅಣುಜೀವಿಗಳು ಹಾರ್ಡ್ಲಿ 5% ಅಥವಾ 5%ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇಂತಹ ಹಾನಿಕಾರಕ ಸೂಕ್ಷ್ಮ ಅಣುಜೀವಿಗಳಿವೆ. 90-95% ಲಾಭದಾಯಕ ಅಥವಾ ತಟಸ್ಥ ಸೂಕ್ಷ್ಮಾಣುಜೀವಿಗಳು ನಮಗೆ ದೊರೆಯುತ್ತವೆ. ಉಪಕಾರಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಗಳೇ ಬಹಳ ಇದಾವೆ, ಬಹಳ ಇದಾವೆ. ಲಾಭದಾಯಕ ಸೂಕ್ಷ್ಮಾಣುಜೀವಿಗಳನ್ನು ನಾವು ಕೃಷಿ ಕ್ಷೇತ್ರದಲ್ಲಿ ಬಳಸ್ಕೊಳ್ಬಹುದಾಗಿದೆ. ಹೇಗೆ ಬಳಸ್ಕೊಳ್ಬಹುದು, ಹೇಗೆ ಉಪಕಾರಿಯಾಗಿದೆ ಅಂದರೆ, ಕೃಷಿಯಲ್ಲಿ ಪ್ರಮುಖವಾಗಿ ಬೆಳೆಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳು, ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಇಂತಹ ಸೂಕ್ಷ್ಮಾಣುಜೀವಿಗಳನ್ನು ಬಳಸ್ಕೊಳ್ಬಹುದು. ಕೃಷಿಯ ಪೋಷಕಾಂಶಗಳು, ಬೆಳೆಗಳ ಬೇಕಾದಂತಹ ಪೋಷಕಾಂಶಗಳು ಯಾವುವು? ಮೊದಲನೇದಾಗಿ ಸಾರಜನಕ, ರಂಜಕ, ಪೊಟ್ಯಾಶ್, ಇವನ್ನ ನಾವು ಮ್ಯಾಕ್ರೋ ಅಂದ್ರೆ ಎಲ್ಲ ಸಸ್ಯಗಳಿಗೆ ಬೇಕಾದಂತಹ ಮುಖ್ಯ ಪೋಷಕಾಂಶಗಳು. ಇಂತಹ ಮುಖ್ಯ ಪೋಷಕಾಂಶಗಳು ಈ ಸೂಕ್ಷ್ಮಾಣುಜೀವಿಗಳಿಂದ ಸಸ್ಯಗಳಿಗೆ ದೊರೆತಾ ಹೋಗ್ತವೆ. ಅದಲ್ಲದೆ ಲಘು ಪೋಷಕಾಂಶಗಳು ಸಹ ಇಂತಹ ಸೂಕ್ಷ್ಮಾಣುಜೀವಿಗಳಿಂದ ಬೆಳೆಗಳಿಗೆ ದೊರೆತಾ ಹೋಗ್ತವೆ. ಅದಲ್ಲದೆ ಸಸ್ಯ ಪ್ರಚೋದಕ ವಸ್ತುಗಳು, ನಾವು ಇಂಡೋಲೆಸ್ಟಿಕ್ ಆಸಿಡ್, ಜಿಬ್ರಲಿಕ್ ಆಸಿಡ್ ಹೀಗೆಲ್ಲ ಹೇಳ್ತೀವಿ. ಇದು ಸಸ್ಯ ಪ್ರಚೋದಕ ವಸ್ತುಗಳು ಕಿಣ್ವಗಳ ಸಹಾಯದಿಂದ ಈ ಸೂಕ್ಷ್ಮಾಣುಜೀವಿಗಳಿಂದ ಮಣ್ಣಿನಲ್ಲಿ ರಿಲೀಸ್ ಅಂದರೆ ಮಣ್ಣಿನಲ್ಲಿ ಸೀಕ್ರೆಟ್ ಆಗ್ತಾ ಹೋಗ್ತದೆ. ಆದ್ದರಿಂದ ಬೆಳೆಗಳಿಗೆ ಇಂತಹ ಸೂಕ್ಷ್ಮಾಣುಜೀವಿಗಳಿಂದ ಆಹಾರ ಪೋಷಕಾಂಶ ಅಥವಾ ಅದರ ಬೆಳೆಗಳಿಗೆ ನೆರವಾಗಲಿಕ್ಕೆ ಇಂತಹ ಸೂಕ್ಷ್ಮಾಣುಜೀವಿಗಳು ಅನುಕೂಲ ಆದರೆ ಒಂದಾದರೆ, ಇನ್ನೊಂದು ತರಹ ಈ ಸೂಕ್ಷ್ಮಾಣುಜೀವಿಗಳು ಬೆಳೆಗಳಿಗೆ ಬರುವಂತಹ ರೋಗಗಳನ್ನು ಹತೋಟಿ ಮಾಡುವಲ್ಲೂ ನಾವು ಸೂಕ್ಷ್ಮಾಣುಜೀವಿಗಳನ್ನು ಬಳಕೆ ಮಾಡಿಕೊಳ್ಳಬಹುದು. ಜೊತೆಗೆ ಡಿಸೀಸ್ ಕಂಟ್ರೋಲ್, ರೋಗ ಏನು ಬರ್ತಾ ಇರ್ತದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಸೂಕ್ಷ್ಮಾಣುಜೀವಿಗಳನ್ನು ಬಳಸ್ಕೊಳ್ಬಹುದು. ಬೆಳೆಗಳಿಗೆ ಬರುವಂತಹ ರೋಗಗಳು ಅಥವಾ ಬೆಳೆಗಳಿಗೆ ಕೀಟ ಹಾವಳಿ ಹೆಚ್ಚಾದಾಗ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ಕೆಲವೊಂದು ಕೀಟಗಳನ್ನು ನಿಯಂತ್ರಿಸುತ್ತವೆ. ಹಾಗಾಗಿ ಸೂಕ್ಷ್ಮಾಣುಜೀವಿಗಳಿಂದ ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಹಾಗೂ ಬೆಳೆಗಳಲ್ಲಿ ಬರುವಂತಹ ರೋಗಗಳ ನಿರ್ವಹಣೆಯಲ್ಲಿ ಅಥವಾ ಬೆಳೆಗಳಿಗೆ ಬರುವಂತಹ ಕೀಟಗಳ ನಿರ್ವಹಣೆಯಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ಬಳಸ್ಕೊಳ್ಬಹುದಾಗಿದೆ. ಆದರೆ ಇವತ್ತಿಂದ ನನ್ನ ಟಾಪಿಕ್ಕು ಬೆಳೆಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಜೈವಿಕ ಗೊಬ್ಬರ ಹೇಗೆ ಬಳಸ್ಕೊಳ್ಬಹುದು ಅದರ ಮುಖಾಂತರ ಹೇಳ್ಬೋದು. ಈಗ ತಾವು ಹೇಳಿದ್ರಿ ಇಷ್ಟೆಲ್ಲ ಸೂಕ್ಷ್ಮಾಣುಜೀವಿಗಳು ನಮಗೆ ಬೆಳವಣಿಗೆಯಲ್ಲಾಗತ್ತೆ, ಕೀಟಗಳ ರೋಗ ನಿರ್ವಹಣೆ, ರೋಗಗಳ ನಿರ್ವಹಣೆ ಎಲ್ಲ ರೀತಿಯಿಂದನೂ ಕೂಡ ಈ ಸೂಕ್ಷ್ಮಾಣುಜೀವಿಗಳು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೂ ಕೂಡ ಒಂದು ಲಾಭ ಆಗತ್ತೆ ಅಂತ ಹೇಳಿದ್ರಿ. ಯಾವ ಯಾವ ಸೂಕ್ಷ್ಮಾಣುಜೀವಿಗಳು ಇರ್ತವೆ, ಜೊತೆಗೆ ಮುಖ್ಯವಾಗಿ ಜೈವಿಕ ಗೊಬ್ಬರದ ವಿಧಗಳು ಎಷ್ಟಂತ ತಾವು ವಿಂಗಡಣೆ ಮಾಡ್ತೀರಿ? ಜೈವಿಕ ಗೊಬ್ಬರವನ್ನು ತೆಗೆದುಕೊಂಡಾಗ ಈಗ ಪೋಷಕಾಂಶಗಳ ಸಂಬಂಧಪಟ್ಟ ಹಾಗೆ ಸಾರಜನಕವನ್ನು ತಗೊಂಡ್ರೆ ಮೊದಲನೇ ವಿಧ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ ನಾವು. ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಅಂದರೆ ಸಾರಜನಕ ಗಾಳಿಯಲ್ಲಿ 70-78% ಸಾರಜನಕ ಗಾಳಿಯಲ್ಲಿದೆ. ಆದರೆ ಇದು ಅನಿಲ ರೂಪದಲ್ಲಿ ಇರೋದ್ರಿಂದ ಸಸ್ಯಗಳಿಗೆ ಸಿಗ್ತಾ ಇರೋದಿಲ್ಲ. ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಜೋಳ ಇರ್ತದೆ ವಾತಾವರಣದಲ್ಲಿ ಸಾರಜನಕ ನಿಮಗೆ 78% ಅನಿಲ ರೂಪದಲ್ಲಿದೆ, ಆದ್ರೆ ಸಿಗ್ತಾ ಇಲ್ಲ. ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಈಗ ಜೋಳ ಇದ್ರೆ ಅದು ರೊಟ್ಟಿ ಆಗ್ಬೇಕು, ರೊಟ್ಟಿ ಆದ್ರಷ್ಟೇ ನಮ್ಗೆ ತಿನ್ನಕ್ ಆಗೋದು. ಗೋಧಿ ಇದ್ರೆ ಚಪಾತಿ ಆಗ್ಬೇಕು, ಯಾರಾದ್ರೂ ಮಾಡೋರೊಬ್ರು ಬೇಕಲ್ಲ. ಅಂತಹ ಕ್ರಿಯೆಯನ್ನ ಈ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಮಾಡ್ತದೆ. ಗಾಳಿಯಲ್ಲಿ ಇರುವಂತಹ ಸಾರಜನಕವನ್ನ ಹೀರ್ಕೊಂಡು ಅದನ್ನ ಘನರೂಪಕ್ಕೆ ಪರಿವರ್ತಿಸಿ ಬೇರುಗಳ ಮುಖಾಂತರ ಕೊಡ್ತಾ ಹೋಗ್ತದೆ. ಅದನ್ನ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಿ ನಾವು. ಒಂದನೇ ವಿಧ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು. ಎರಡನೇ ವಿಧ ತಗೊಂಡ್ರೆ ನಿಮಗೆ ರಂಜಕ ಕರಗಿಸಿ ಒದಗಿಸುವ ಜೈವಿಕ ಗೊಬ್ಬರ. ರಂಜಕ ಕರಗಿಸುವಂತದ್ದು, ಹೌದು, ರಂಜಕ ಎರಡನೇ ಇಂಪಾರ್ಟೆಂಟ್ ಪೋಷಕಾಂಶ ರಂಜಕ. ರಂಜಕ ಕರಗಿಸಿ ಒದಗಿಸುವಂತಹ ಜೈವಿಕ ಗೊಬ್ಬರಗಳು ಎರಡನೇ ವಿಧವಾದದ್ದು. ಹಾಗೂ ಮೂರನೇದು ನಿಮಗೆ ರಂಜಕ ಒದಗಿಸುವ ಮೈಕೋರೈಸಾ ಅಂತ ಒಂದು ಬರುತ್ತೆ, ರಂಜಕ ಒದಗಿಸುವ ಮೈಕೋರೈಸಾ. ನಾಲ್ಕನೇ ವಿಧವಾಗಿ ಕಂಪೋಸ್ಟ್ ಕಲ್ಚರ್ ಅಂತ ಒಂದು ಬರುತ್ತೆ, ಕಂಪೋಸ್ಟ್ ಕಲ್ಚರ್. ಹೌದು, ಇವು ಪ್ರಮುಖವಾದ ಜೈವಿಕ ಗೊಬ್ಬರಗಳ ವಿಧಗಳು. ಫಾರ್ ಎಕ್ಸಾಂಪಲ್, ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ತಗೊಂಡ್ರೆ ಅದರಲ್ಲಿ ಬೆಳೆಗೆ ಅನುಗುಣವಾಗಿ ಮತ್ತೆ ವಿಂಗಡಣೆ ಮಾಡಲಾಗಿದೆ. ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ರೀತಿಯ, ಹೌದು ಹೌದು. ಈಗ ಉದಾಹರಣೆಗೆ ದ್ವಿದಳ ಧಾನ್ಯ, ರೈತರು ದ್ವಿದಳ ಧಾನ್ಯ ಬೆಳೀತಾ ಇರ್ತಾರೆ, ತೊಗರಿ, ಕಡಲೆ, ಶೇಂಗಾ, ಸೋಯಾವರೆ, ಇಂಥವೆಲ್ಲ ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಜೈವಿಕ ಗೊಬ್ಬರ ಅನ್ನೋದು ಉಪಯುಕ್ತವಾಗಿರುತ್ತೆ. ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಜೈವಿಕ ಗೊಬ್ಬರ, ಇದು ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ. ಸಾರಜನಕವನ್ನು ಹೀರಿಕೊಂಡು ಬೇರುಗಳ ಮುಖಾಂತರ ಸಸ್ಯಗಳಿಗೆ ಸಾರಜನಕವನ್ನು ಒದಗಿಸುತ್ತದೆ ರೈಸೋಬಿಯಂ ಜೈವಿಕ ಗೊಬ್ಬರ. ದ್ವಿದಳ ಧಾನ್ಯಗಳಿಗೆ ಕಡಲೆ, ಉದ್ದು, ಶೇಂಗಾ, ಸೋಯಾವರೆ, ಈ ಕಡೆ ತೊಗರಿ ಹೆಚ್ಚು ಬೆಳೀತಾರೆ, ರೈಸೋಬಿಯಂ ಜೈವಿಕ ಗೊಬ್ಬರನ ಬಳಸಬಹುದು. ಅದಲ್ಲದೆ ಏಕದಳ ಧಾನ್ಯಗಳಿಗೆ ಜೋಳ, ಗೋಧಿ, ಹತ್ತಿ, ಭತ್ತ, ಇಂಥವೆಲ್ಲ ನೀವು ಏಕದಳ ಧಾನ್ಯಗಳಿಗೆ ಬೆಳೆಯೋದಾದರೆ ಅಜೋಸ್ಪಿರಿಲಮ್ ಅಥವಾ ಅಜಿಟೋಬ್ಯಾಕ್ಟರ್ ಅನ್ನೋ ಜೈವಿಕ ಗೊಬ್ಬರನ ಬಳಸ್ಬೋದು. ಏಕದಳ ಧಾನ್ಯಗಳು, ಏಕದಳ ಧಾನ್ಯಗಳಿಗೆ ಜೋಳ ಇರಲಿ, ಮುಸ್ಕಿನ ಜೋಳ ಇರಲಿ, ಸಜ್ಜೆ ಇರಲಿ, ಸಜ್ಜೆ ಇರಲಿ, ಬಾಜರ ಅಥವಾ ಏನು ಈವನ್ ರೈಸ್ಗೆ, ಕಬ್ಬು, ಹತ್ತಿ ಇಂಥ ಕಮರ್ಷಿಯಲ್ ಬೆಳೆಗಳಿಗೂ ಅಜೋಟೋಬ್ಯಾಕ್ಟರ್ ಹಾಗೂ ಅಜೋಸ್ಪಿರ್ಲಮ್ ಅನ್ನೋ ಜೈವಿಕ ಗೊಬ್ಬರನ ಬಳಸ್ಬೋದು. ಇವೆರಡೂ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ, ಆದರೆ ಬೆಳೆಗೆ ಅನುಗುಣವಾಗಿ ನಾವು ಸಿಲೆಕ್ಟ್ ಮಾಡಬೇಕಾಗ್ತದೆ. ದ್ವಿದಳ ಧಾನ್ಯಗಳಿಗೆ, ಹೌದು, ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಜೈವಿಕ ಗೊಬ್ಬರವನ್ನು ಬಳಸಬೇಕಾಗ್ತದೆ, ಏಕದಳ ಧಾನ್ಯಗಳಿಗೆ ಅಜೋಟೋಬ್ಯಾಕ್ಟರ್ ಅಥವಾ ಅಜೋಸ್ಪಿರ್ಲಮ್ ಅನ್ನೋ ಜೈವಿಕ ಗೊಬ್ಬರನ ಬಳಸಬೇಕಾಗ್ತದೆ. ಅದೇ ಎರಡನೇ ವಿಧವಾದ್ದು ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಅಂತ ಹೇಳಿದೆ ನಾನು. ಹೌದು, ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಂಜಕ ಇರುತ್ತದೆ, ಆದರೆ ಬೆಳೆಗಳಿಗೆ ಸಿಗ್ತಾ ಇರೋದಿಲ್ಲ. ಯಾಕೆ ಅಂದರೆ ಮಣ್ಣಿನ ರಸಸಾರ ಪಿ ಎಚ್ ಅಂತ ಏನು ಹೇಳ್ತೀವಿ ನಾವು, ಇದು ಇಂಪಾರ್ಟೆಂಟ್. ರಂಜಕ ರಿಲೀಸ್ ಆಗಬೇಕು ಬೆಳೆಗಳಿಗೆ ಸಿಗಬೇಕು ಅಂದರೆ, ಮಣ್ಣಿನಲ್ಲಿ ರಂಜಕ ಇದ್ದರೂ ಬೆಳೆಗಳಿಗೆ ಸಿಗ್ತಾ ಇರೋದಿಲ್ಲ. ಆದರೆ ಇಂತಹ ರಂಜಕ ಕರಗಿಸಿ ಒದಗಿಸುವ ಸೂಕ್ಷ್ಮಾಣುಜೀವಿಗಳು ಅಂತಹ ಜೈವಿಕ ಗೊಬ್ಬರನ ನಾವು ಬಳಸಿದಾಗ ಮಣ್ಣಿನಲ್ಲಿರುವಂತಹ ರಸಸಾರವನ್ನು ಇಂತಹ ಸೂಕ್ಷ್ಮಾಣುಜೀವಿಗಳು ಕಡಿಮೆ ಮಾಡ್ತದೆ. ಆ್ಯಸಿಡಿಕ್ ಅಂತ ಹೇಳ್ತೀವಿ ನಾವು, ಕೆಲವೊಂದು ಆ್ಯಸಿಡ್ಸನ್ನು ರಿಲೀಸ್ ಮಾಡ್ತದೆ, ಕಣ್ಣಿಗೆ ಕಾಣಲ್ಲ, ಇದು ಮಣ್ಣಿನಲ್ಲಿ ಇಂತಹ ಕ್ರಿಯೆ ಆಗ್ತಾ ಇರ್ತದೆ. ಅವಾಗ ಏನಾಗ್ತದೆ, ಮಣ್ಣಿನ ರಸಸಾರ ಕೆಳಮಟ್ಟಕ್ಕೆ ಬಂದಾಗ ರಂಜಕ ಏನು ಮಣ್ಣಿಗೆ ಅಂಟ್ಕೊಂಡಿರ್ತದೋ ಲೂಸ್ ಆಗಿ ಬೇರಿನ ಮುಖಾಂತರ ಸಸ್ಯಗಳಿಗೆ ಸಿಗ್ತದೆ, ಅಂದರೆ ಭೂಮಿ ಮುಖಾಂತರ ಹೋಗುತ್ತೆ. ಹೌದು, ಮಣ್ಣಿನಲ್ಲಿ ರಂಜಕ ಪ್ರಮಾಣ ಇದ್ದರೂ ಬೆಳೆಗಳಿಗೆ ಸಿಗ್ತಾ ಇರೋದಿಲ್ಲ. ಇಂತಹ ಜೈವಿಕ ಗೊಬ್ಬರವನ್ನು ನೀವು ಬಳಸಿದಾಗ ಮಣ್ಣಿನಲ್ಲಿರುವಂತಹ ರಂಜಕವನ್ನು ಬೇರ್ಪಡಿಸಿ ಬೇರಿನ ಮುಖಾಂತರ ಸಸ್ಯಗಳಿಗೆ ಕೊಡ್ತಾ ಹೋಗ್ತದೆ. ಬೇರಿನ ಗಂಟುಗಳ ಮೂಲಕ, ಬೇರಿನ ಗಂಟುಗಳ ಮೂಲಕ ಕೊಡೋದು ಸಾರಜನಕ, ರೈಸೋಬಿಯಂ ಅಂತ ಹೇಳಿದನಲ್ಲ ಅದು. ಇದೇನು ಮಾಡ್ತದೆ, ಇದನ್ನು ಗಂಟು ಮಾಡಲ್ಲ, ಯಾವುದು ರಂಜಕ ಕರಗಿಸಿ ಜೈವಿಕ ಗೊಬ್ಬರ ನಿಮಗೆ ಗಂಟು ಏನು ಮಾಡೋದಿಲ್ಲ, ಬಟ್ ರಂಜಕನ ಬೇರ್ಪಡಿಸಿ ಕೊಡ್ತಾ ಹೋಗ್ತದೆ. ಇಂತಹ ರಂಜಕ ಕರಗಿಸಿ ಒದಗಿಸುವ ಜೈವಿಕ ಗೊಬ್ಬರನ ನೀವು ಎಲ್ಲ ಬೆಳೆಗಳಿಗೂ ಬೆಳೆಸಬಹುದು, ಎಲ್ಲ ಬೆಳೆಗಳಿಗೂ ಬೆಳೆಸಬಹುದು. ಕೃಷಿ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ, ಎಲ್ಲ ಬೆಳೆಗಳಿಗೂ ರಂಜಕ ಕರಗಿಸುವ ಒದಗಿಸುವ ಜೈವಿಕ ಗೊಬ್ಬರನ ನಾವು ಬಳಸಬಹುದಾಗಿದೆ. ಆದರೆ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರದಲ್ಲಿ ಆ ಟೈಪ್ ವಿಂಗಡಣೆ ಯಾಕಾಗಿದೆ ಅಂದ್ರೆ, ದ್ವಿದಳ ಧಾನ್ಯಗಳೇ ನೀವು ಹೇಳಿದ್ರಲ್ಲ ಬೇರುಗಳಲ್ಲಿ ಗಂಟಾಗುವಂಥದ್ದು, ಅಂತ ಗಂಟಿನಲ್ಲಿ ರೈಸೋಬಿಯಂ ಜೈವಿಕ ಗೊಬ್ಬರ ಅಂದ್ರೆ ರೈಸೋಬಿಯಂ ಅಂತ ಅಣುಜೀವಿ ವಾಸ ಮಾಡಕ್ಕೆ ಅಲ್ಲಿ ಜಾಗ ಸಿಗುತ್ತೆ ಅದಕ್ಕೆ. ಹೌದು, ಹಾಗಾಗಿ ರೈಸೋಬಿಯಂ ಅನ್ನ ದ್ವಿದಳ ಧಾನ್ಯಗಳಿಗೆ ಬಳಸ್ತೇವೆ, ಏಕದಳ ಧಾನ್ಯಗಳಿಗೆ ಅಜೋಸ್ಪಿರ್ಲಮ್ ಅಜೋಟೋಬ್ಯಾಕ್ಟರ್ ಬಳಸ್ತೇವೆ. ಬಟ್ ರಂಜಕ ಕರಗಿಸುವ ಜೈವಿಕ ಗೊಬ್ಬರನ ಮಣ್ಣಿನಲ್ಲೇ ರಂಜಕ ಇರೋದ್ರಿಂದ ಇದು ಮಣ್ಣಿನಲ್ಲೇ ಕೆಲಸ ಮಾಡ್ತದೆ, ಬೇರಿನೊಳಗೆ ಮಾಡಲು. ಹೌದು ಹೌದು, ಹಾಗಾಗಿ ನೀವು ಯಾವುದೇ ಬೆಳೆಗೂ ರಂಜಕ ಕರಗಿಸುವ ಜೈವಿಕ ಗೊಬ್ಬರನ ಬಳಸಬಹುದು. ಪಿ ಎಸ್ ಬಿ ಅಂತ ಹೇಳ್ತೀವಿ ಜನರಲ್ಲಿ, ಈಗ ರೈತ ಸಾಮಾನ್ಯ ಗೊತ್ತಿರ್ತದೆ ಜೈವಿಕ ಗೊಬ್ಬರ, ಫಾಸ್ಪೇಟ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ. ಅದು ಪಿ ಎಸ್ ಬಿ ಅಂದ್ರೆ ಫಾಸ್ಪೇಟ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಪೇಟ್ ಅಂದ್ರೆ ರಂಜಕ, ಸಾಲಿಬಲೈಸಿಂಗ್ ಅಂದ್ರೆ ಕರಗಿಸೋದು, ಬ್ಯಾಕ್ಟೀರಿಯಾ ಅಂದ್ರೆ ದುಂಡಾಣು ಬ್ಯಾಕ್ಟೀರಿಯಾ, ಪಿ ಎಸ್ ಬಿ ಅಂತಾನು ಹೇಳ್ತಾರೆ ಇದನ್ನು. ಎರಡನೇ ವಿಧ. ಮೂರನೇ ವಿಧ ನಾನು ಹೇಳಿದಾಗ ಮೈಕೋರೈಸಾ ಅಂತ ಬರ್ತದೆ. ಮೈಕೋರೈಸಾ ಒಂದು ಇದು ಸಸ್ಯಗಳ ಜೋಡಿ ಬೆಳೆಯುವಂತ ಒಂದು ಶಿಲೀಂಧ್ರ, ಬೆಳೆಗಳ ಜೊತೆಗೆ ಬೆಳೆಯುವಂತ ಒಂದು ಶಿಲೀಂಧ್ರ. ಆದ್ರೆ ಇದರಿಂದ ಬೆಳೆಗಳಿಗೆ ಯಾವುದೇ ಹಾನಿಕಾರಕ ಅಂಶಗಳು ಏನೂ ಆಗಲ್ಲ. ಮೈಕೋರೈಸಾ ಬಳಸೋದು ನೀವು ಜನರಲಿ ಮೆಣಸು, ಟೊಮ್ಯಾಟೊ ಇಂತಹ ಬೆಳೆಗಳಿಗೆ ನಾಟಿ ಮಾಡಿ ನಾವು ಬೆಳೆಸ್ತೀವಲ್ಲ, ಅಂತಹ ಬೆಳೆಗಳಿಗೆ ನೀವು ಮೈಕೋರೈಸಾ ಜೈವಿಕ ಗೊಬ್ಬರನ ಬಳಸೋದ್ರಿಂದ ಹಲವಾರು ಪ್ರಯೋಜನಕಾರಿ ಅಂಶಗಳು ಬೆಳೆಗಳಲ್ಲಿ ಸಿಗ್ತವೆ. ಇಳುವರಿ ಹೆಚ್ಚಾಗತ್ತೆ, ಈವನ್ ನಿಮಗೆ ಅದಕ್ಕೆ ರೋಗ ನಿರೋಧಕ ಶಕ್ತಿಯೂ ಹೆಚ್ಚಿಗೆ ಕೊಡುತ್ತದೆ. ಹೀಗೆಲ್ಲ ಈವನ್ ಎಕ್ಸ್ಪೆರಿಮೆಂಟ್ ಇಂದು ಪ್ರೂವ್ ಆಗಿದೆ. ಇದು ಮೂರನೇ ತರಹದ್ದು. ನಾಲ್ಕನೇ ತರಹದ್ದು ಕಂಪೋಸ್ಟ್ ಕಲ್ಚರ್ ಅಂತ ಹೇಳ್ಬಿಟ್ಟು. ಹೌದು, ಕಂಪೋಸ್ಟ್ ಕಲ್ಚರ್. ಈಗ ಸಸ್ಯಗಳಿಗೆ ನಾವು ಮಾತಾಡ್ತಾ ಇದ್ದೀವಿ ಮೇಜರ್ ನ್ಯೂಟ್ರಿಯೆಂಟ್ಸ್, ಸಾರಜನಕ, ರಂಜಕ, ಪೊಟ್ಯಾಷಿಯಂ ಹೇಳಿದಾಗೆ, ಕೆಲವೊಂದು ಸಸ್ಯಗಳಿಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಲಘು ಪೋಷಕಾಂಶಗಳ ಅವಶ್ಯಕತೆನೂ ಬಹಳಷ್ಟು ಇರ್ತದೆ. ಹೌದು, ಅಂತ ಲಘು ಪೋಷಕಾಂಶಗಳು ಬೇಕಂದ್ರೆ ನೀವು ಕಂಪೋಸ್ಟ್ ಕಲ್ಚರ್ನ ಉಪಯೋಗಿಸಬೇಕಾಗ್ತದೆ. ಈ ಸಾವಯವ ಪದಾರ್ಥ ಏನು ಕೊಳಿತಾ ಇರ್ತದಲ್ಲ, ಆ ಕೊಳೆಯುವ ಪ್ರಕ್ರಿಯೆ ಫಾಸ್ಟ್ ಆಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗಬೇಕು, ಲಘು ಪೋಷಕಾಂಶ ರಿಲೀಸ್ ಆಗಿ ಸಸ್ಯಗಳಿಗೆ ಸಿಗಬೇಕಂದ್ರೆ ಕಂಪೋಸ್ಟ್ ಕಲ್ಚರ್ನ ಬಳಸಬೇಕು. ಏನಿಲ್ಲ, ಕಳಿಸಬೇಕು ಪ್ರಕ್ರಿಯೆ ಇದು. ಹೌದು, ನಿಮಗೆ ಹಾಗೆ ನೀವು ಏನು ಉಳಿದ ಸಸ್ಯ ಸಾವಯವ ಪದಾರ್ಥಗಳ ಕೊಳೆಯುವಸ್ಥೆ ಹಾಗೆ ಹಾಕಿದ್ರು ಒಂದು 3-6 ತಿಂಗಳ ಟೈಮ್ ತಗೊಳ್ತಾ ಇರ್ತದೆ ಕೊಳೆಯಲಿಕ್ಕೆ, ತಡ ಆಗ್ತದೆ. ಇಂಥ ಕಂಪೋಸ್ಟ್ ಕಲ್ಚರ್ನ ಹಾಕಿದಾಗ 3 ತಿಂಗಳಲ್ಲಿ ಆಗೋ ಕೆಲಸ ನಿಮಗೆ 15 ದಿವಸದಿಂದ 1 ತಿಂಗಳಲ್ಲಿ ಆಗುತ್ತದೆ. ಬೇಗ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಅಂತ ಗೊಬ್ಬರನ ನಾವು ಬೆಳೆಗಳಿಗೆ ಬಳಸಬಹುದು, ಹೊಲದಲ್ಲಿ ಬಳಸಬಹುದು. ಹೀಗೆ ನೀವು ಕೇಳಿದಾಗ ವಿಧಗಳು ಇವು, ಸಾರ್ವಜನಿಕ ವಿಧಗಳು, ಪ್ರಮುಖವಾದ ವಿಧಗಳು. ಹೇಳಿದಂಗೆ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ, ಇನ್ನೊಂದು ರಂಜಕ ಕರಗಿಸುವ ಜೈವಿಕ ಗೊಬ್ಬರ, ಜೊತೆಗೆ ರಂಜಕ ಒದಗಿಸುವ ಮೈಕೋರೈಸಾ ಅಂತ ಹೇಳಿದ್ರೆ ಇನ್ನೊಂದು ಕಾಂಪೋಸ್ಟ್ ಕಲ್ಚರ್ ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿದ್ರೆ ಇವು ನಾಲ್ಕು ವಿಧಗಳು ತಾವು ಹೇಳಿದ್ರೆ ಬಹಳಷ್ಟು ಕೆಲಸವನ್ನು ಮಾಡ್ತವೆ. ಏಕದಳ ಧಾನ್ಯಗಳಿಗೆ ಬೇರೆ, ದ್ವಿದಳ ಧಾನ್ಯಗಳಿಗೆ ಬೇರೆ, ಜೊತೆ ಕಾಂಪೋಸ್ಟ್ ಕಲ್ಚರ್ ಅನ್ನು ಮಾಡುವಂಥದ್ದು, ಹೀಗೆ ಸಾಕಷ್ಟು ಉಪಯೋಗಗಳಿದ್ದಾವೆ ನಮ್ಮ ಒಂದು ಕೃಷಿಯಲ್ಲಿ ಎಲ್ಲ ಬೆಳೆಗಳಿಗೆ. ತಾವು ಹೇಳಿದ್ರಿ ಇವುಗಳನ್ನ ಹೇಗೆ ಬಳಸಬೇಕಂತ ಹೇಳ್ತೀರಿ, ಉಪಚರಿಸುವುದು? ಇದು ಬಹಳ ಮಹತ್ವದಾಗಿರ್ತದೆ. ನಾವು ಜೈವಿಕ ಗೊಬ್ಬರವನ್ನು ತಗೊಂಡಾಗ ಹೇಗೆ ಅದನ್ನ ಬೆಳೆಗಳಿಗೆ ಉಪಚರಿಸಬೇಕು? ಒಂದನೇದಾಗಿ ಬೀಜೋಪಚಾರ ಮುಖಾಂತರ, ಸೀಡ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವೋ ನಾವು ಬೀಜೋಪಚಾರ. ನಿಮಗೆ ಇದು ಒಂದು ಎಕರೆಗೆ ಸರ್ವಸಾಮಾನ್ಯವಾಗಿ ಹೇಳೋದಾದ್ರೆ 250 ಗ್ರಾಂ ಪ್ಯಾಕೆಟ್ ಸಾಲ್ಕು ಅಂತ ಹೇಳ್ತೀವಿ. ಒಂದು ಎಕರೆಗೆ 250 ಗ್ರಾಂ ಬೀಜಗಳ ಆಧಾರದ ಮೇಲೆ, ಕೆಜಿ ಮೇಲೆ ಹೇಳೋದಾದ್ರೆ, ಜನರಲಿ 1-10 ಕೆಜಿ ಒಳಗೆ ಬೀಜದ ಇದ್ದರೆ, 1-10 ಕೆಜಿ ಬೀಜ ನೀವು ಏನು ಬಿತ್ತನೆ ಮಾಡ್ತಿರೋ ಅದಕ್ಕೆ ನಿಮಗೆ 250 ಗ್ರಾಮ್ ಅಷ್ಟು ಸಾಕಾಗ್ತದೆ ಜೈವಿಕ ಗೊಬ್ಬರ. 10-25 ಕೆಜಿ ಅಷ್ಟು ಬೀಜದ ಪ್ರಮಾಣ ಇದ್ದರೆ ನಿಮಗೆ 500 ಗ್ರಾಮ್ನಷ್ಟು ಜೈವಿಕ ಗೊಬ್ಬರ ಬೇಕಾಗ್ತದೆ. 25 ಕೆಜಿಗಿಂತ ಹೆಚ್ಚಿತ್ತು ಬೀಜ, ಭಾರಿ ಸಣ್ಣದಾಗಿ 25 ಕೆಜಿಗಿಂತ ಹೆಚ್ಚು ಬೇಕಾಗಿದೆ ಬೀಜದ ಪ್ರಮಾಣ ಅಂದಾಗ 1 ಕೆಜಿ ಜೈವಿಕ ಗೊಬ್ಬರನ ಬಳಸ್ಬೋದು. ಸರ್ವಸಾಮಾನ್ಯವಾಗಿ 1 ಎಕರೆಗೆ 250 ಗ್ರಾಮ್ ಜೈವಿಕ ಗೊಬ್ಬರನ ಬಳಸ್ತಾರೆ. ಬೀಜದ ಪ್ರಮಾಣದ ಮೇಲೆ ಹೇಳೋದಾದರೆ 1-10 ಕೆಜಿ 250 ಗ್ರಾಮ್ ಜೈವಿಕ ಗೊಬ್ಬರ ಬಳಸ್ಬೋದು. ಬೀಜದ ಪ್ರಮಾಣ 10-25 ಕೆಜಿ ಇದ್ದಾಗ 500 ಗ್ರಾಮ್ ಅಷ್ಟು ಜೈವಿಕ ಗೊಬ್ಬರನ ಬಳಸ್ಬೋದು. ಬೀಜದ ಪ್ರಮಾಣ 25 ಕೆಜಿಗಿಂತ ಹೆಚ್ಚು ಬೇಕಾದಾಗ ನೀವು 1 ಕೆಜಿ ಜೈವಿಕ ಗೊಬ್ಬರನ ಬಳಸಬಹುದು. ಬೀಜೋಪಚಾರ ನೀವು ಬೀಜೋಪಚಾರ ಸರ್ವಸಾಮಾನ್ಯವಾಗಿ ರೈತರಿಗೆ ಗುರುತೇ ಇರುತ್ತೆ. ಸ್ವಲ್ಪ ನೀರನ್ನ ಜೈವಿಕ ಗೊಬ್ಬರನ ಬೀಜಗಳ ಜೊತೆ ಮಿಕ್ಸ್ ಮಾಡಿ ಚಿಮುಕಿಸಿ 5-10 ನಿಮಿಷ ಅಷ್ಟು ಅಥವಾ 1-20 ನಿಮಿಷ ಅದನ್ನ ನೆರಳಿನಲ್ಲಿ ಒಣಗಿಸಿ ಆಮೇಲೆ ಬಿತ್ತನೆ ಮಾಡ್ತಾರೆ. ಜೈವಿಕ ಗೊಬ್ಬರ ಬೀಜೋಪಚಾರದ ಒಂದು ಬೀಜೋಪಚಾರ ಮಾಡಲು ಉಪಯೋಗ. ಹೌದು. ಎರಡನೇದಾಗಿ ನಾವು ನಾಟಿ ಮಾಡುವ ಸಸಿಗಳಿಗೆ 1 ಕೆಜಿ ಅಷ್ಟು ಜೈವಿಕ ಗೊಬ್ಬರ ಪ್ಯಾಕೆಟನ್ನು ತಗೊಂಡು 20 ಲೀಟರ್ ಒಂದು ಬಕೆಟಲ್ಲಿ ಎಷ್ಟು ನೀರು ಹಿಡಿತದಲ್ಲ ಅಷ್ಟು ನೀರಲ್ಲಿ 1 ಕೆಜಿ ಪ್ಯಾಕೆಟನ್ನು ಕಲಸಿ ರಾಡಿ ರೆಡಿ ಮಾಡಿಕೊಂಡು ಈ ನಾಟಿ ಮಾಡುವ ಸಸಿಗಳಿಗೆ ಬೇರುಗಳ ಉಪಚಾರ 5-10 ನಿಮಿಷ ಆ ಬೇರುಗಳನ್ನು ಅದರಲ್ಲಿ ಅದ್ದಿಡಬೇಕು. ಅದ್ದಿ ಆಮೇಲೆ ನಾಟಿ ಮಾಡುವಂಥ ಉದಾಹರಣೆಗೆ ಭತ್ತದ ಸಸಿಗಳನ್ನು. ಹೌದು ಹೌದು ಹೌದು, ಭತ್ತದ್ದು ಆಯಿತು, ಮೆಣಸಿನಕಾಯಿ, ಟೊಮೆಟೊ ಇಂಥ ಸಸಿಗಳನ್ನು ನೀವು ಈ ಟೈಪ್ ಮಾಡಿ ಮಾಡ್ಬೋದು. ಬೀಜೋಪಚಾರ ಸಸಿಗಳ ಬೇರುಗಳನ್ನು ಅದ್ದಿ ನಾಟಿ ಮಾಡುವುದು. ಹೌದು. ಅದಲ್ಲದೆ ನೀವು ಕೊಟ್ಟಿಗೆ ಗೊಬ್ಬರ ಜೋಡಿ ಮಿಕ್ಸ್ ಮಾಡು ಇದನ್ನು ಹಾಕ್ಬೋದು. ಈಗ ಆಲ್ರೆಡಿ ಬೆಳೆಗಳು ಬೆಳೆದ್ಬಿಟ್ಟಿದೆ, ಬೆಳೆ ಆಲ್ರೆಡಿ ಹೊಲದಲ್ಲಿ ಇದೆ. ಅಂಥ ಟೈಮಲ್ಲಿ ಇಂಥ ಜೈವಿಕ ಗೊಬ್ಬರನ 1-5 ಕೆಜಿ ಪ್ಯಾಕೆಟ್ ಜೈವಿಕ ಗೊಬ್ಬರ ತೊಗೊಂಡು ಕೊಟ್ಟಿಗೆ ಗೊಬ್ಬರ ಜೋಡಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಸಸ್ಯಗಳ ಬೇರುಗಳಿರ್ತದಲ್ಲ ಅಲ್ಲಿ ನೆಲದ ಹತ್ರ ಅದ್ರ ಮೇಲೆ ಉಗ್ತಾ ಹೋದರೂ ಸಾಕು. ಮಣ್ಣಿನ ಮೇಲೆ ನೀವು ಜೈವಿಕ ಗೊಬ್ಬರನ ಕೊಟ್ಟಿಗೆ ಗೊಬ್ಬರ ಜೋಡಿ ಮಿಕ್ಸ್ ಮಾಡಿ ಮಣ್ಣಿನಲ್ಲಿ ಹಾಕ್ತಾ ಹೋದರೆ ಇದು ನಿಮ್ಮ ಜೈವಿಕ ಗೊಬ್ಬರ ಆ ಅಣುಜೀವಿಗಳು ಜೈವಿಕ ಗೊಬ್ಬರದಲ್ಲಿ ಇರುವಂತಹ ಲಾಭದಾಯಕ ಅಣುಜೀವಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ ಮಣ್ಣಿನಲ್ಲಿ. ಹೌದೌದು, ಮಣ್ಣಿನಲ್ಲಿ ಯಾವಾಗ ಇಂಥ ಲಾಭದಾಯಕ ಸೂಕ್ಷ್ಮ ಅಣುಜೀವಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೋ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಮಣ್ಣಿನ ಫಲವತ್ತತೆ ಯಾವಾಗ ಹೆಚ್ಚಾಗ್ತದೋ ಆಟೋಮೆಟಿಕ್ಲಿ ಇಳುವರಿ ಹೆಚ್ಚಾಗುತ್ತೆ, ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಕೆಲವೊಂದು ಅಧ್ಯಯನದ ಮುಖಾಂತರ ಆಲ್ಮೋಸ್ಟ್ 15-20% ಇಳುವರಿ ಇಂತಹ ಜೈವಿಕ ಗೊಬ್ಬರ ಬಳಸೋದ್ರಿಂದ ಹೆಚ್ಚಾಗುವುದು ದೃಢಪಟ್ಟಿದೆ. ಜೊತೆಗೆ ರಾಸಾಯನಿಕ ಗೊಬ್ಬರಗಳ ಒಂದು ಬಳಸುವ ಪ್ರಮಾಣವೂ ಕೂಡ ಇಲ್ಲಿ ತಗ್ಗುತ್ತೆ, ಕಡಿಮೆ ಮಾಡಬಹುದು. ಯಾಕೆಂದ್ರೆ ರಾಸಾಯನಿಕ ಗೊಬ್ಬರ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರ ಅಧಿಕ ಪ್ರಮಾಣ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ನಾಶ ಆಗ್ತಾ ಇದೆ, ಮಣ್ಣಿನ ಫಲವತ್ತತೆ ಡೇ ಬೈ ಡೇ ರಿಡ್ಯೂಸ್ ಆಗ್ತಾ ಇದೆ, ಇದೆಲ್ಲ ಗೊತ್ತಿರುವಂತಹ ಅಂಶ. ಹೌದು. ಹಾಗಾಗಿ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡುತ್ತಾ, ಒಂದೇ ಸಲ ತೆಗೆಯೋದಲ್ಲ, ಕಡಿಮೆ ಮಾಡುತ್ತಾ, ಈಗ 100% ಇರುವಲ್ಲಿ 90% ಅಥವಾ 75% ಬಳಸಿಬಿಟ್ಟು 25% ಕಡಿಮೆ ಮಾಡಿ ಇಂತಹ ಜೈವಿಕ ಗೊಬ್ಬರಗಳನ್ನು ಫಸ್ಟ್ ಬಳಸಬೇಕು. ಒಂದು ಸಲ ಭೂಮಿಗೆ ಹೊಂದಾಣಿಕೆ ಆಯಿತು ಅಂದರೆ ನೀವು 50% ರಾಸಾಯನಿಕವನ್ನು ಕಡಿಮೆ ಮಾಡಿ 50% ಈ ಏನು ಜೈವಿಕ ಗೊಬ್ಬರ ಪೂರೈಕೆ ಆಗುವಂಥದ್ದು. ಹೌದು. ಅಷ್ಟನ್ನು ಮಾಡಿಬಿಟ್ಟು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಹೇಳ್ತೀವಿ, ಸಮಗ್ರ ಪೋಷಕಾಂಶ ಆ ಟೈಪ್ ಮಾಡಿಬಿಟ್ಟು ನೀವು ಜೈವಿಕ ಗೊಬ್ಬರವನ್ನು ಬಳಸಬಹುದಾಗಿದೆ. ಜೊತೆಗೆ ರೈತ ಬಾಂಧವರು ತಾವು ಹೇಳಿದಂಗೆ ಎಲ್ಲ ಈ ಒಂದು ಜೈವಿಕ ಗೊಬ್ಬರಗಳನ್ನು ತರ್ತಾರೆ ಹಾಕ್ತಾರೆ, ಇದರಲ್ಲಿ ಏನಾದರೂ ಮುಂಜಾಗ್ರತಾ ಕ್ರಮಗಳು ಏನಾದರೂ ಪದ್ಧತಿ ಇದೆಯಾ? ಬಹಳ ಪ್ರಮುಖವಾದ ಅಂಶ ಇದು. ಯಾಕೆಂದರೆ ಯಾವಾಗ ನಾವು ಜೈವಿಕ ಗೊಬ್ಬರಗಳನ್ನು ಖರೀದಿ ಮಾಡ್ತೀವೋ ಫಸ್ಟ್ ನಾವು ಅದರಲ್ಲಿ ಡೇಟ್ ಆಫ್ ಎಕ್ಸ್ಪೈರಿ ನೋಡಬೇಕಾಗ್ತದೆ. ಯಾಕೆಂದರೆ ಈ ಜೈವಿಕ ಗೊಬ್ಬರಗಳ ಪ್ಯಾಕೆಟಲ್ಲಿ ಇರುವುದು ಸೂಕ್ಷ್ಮಾಣುಜೀವಿಗಳು, ಜೀವಂತ ಸೂಕ್ಷ್ಮಾಣುಜೀವಿಗಳು ಇರ್ತದೆ. ಇದರದು ಎಕ್ಸ್ಪೈರಿ ಡೇಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಯಾವುದೇ ಒಂದು ಜೈವಿಕ ಗೊಬ್ಬರ ಪ್ಯಾಕೆಟ್ ಮೇಲೆ ಇದನ್ನು 6 ತಿಂಗಳ ಅವಧಿಗೆ ಬಳಸ್ಬೋದು ಅಂತ ನಾವು ಪ್ಯಾಕೆಟನ್ನು ನಮ್ಮದು ನೋಡ್ಕೋಬೇಕಾಗ್ತದೆ. ಈಗ ತಗೊಳ್ಬೇಕಾದ್ರೆ ಆಲ್ಮೋಸ್ಟ್ ಈಗ ಅದು ಎಕ್ಸ್ಪೈರಿ ಡೇಟ್ ಮುಗಿದೋಗಿದೆ ಅಂದರೆ ಇದು ಉಪಯುಕ್ತ ಆಗಲ್ಲ, ಆಗೋದಿಲ್ಲ. ಹಾಗಾಗಿ ನೀವು ಪರ್ಚೇಸ್ ಮಾಡುವಾಗ, ಖರೀದಿ ಮಾಡುವಾಗ ಜೈವಿಕ ಗೊಬ್ಬರ ಪ್ಯಾಕೆಟ್ ಮೇಲೆ ನಮೂದು ಮಾಡಿರ್ತಾರೆ, ಎಕ್ಸ್ಪೈರಿ ಡೇಟನ್ನು ನಮೂದಿಸ್ತಾರೆ. ಅದನ್ನ ನೋಡ್ಕೊಳ್ಬೇಕಾಗ್ತದೆ ಮುಂಜಾಗ್ರತಾ ಕ್ರಮ. ಅಂದ್ರೆ ಸೂಕ್ಷ್ಮಾಣುಜೀವಿಗಳ ಒಂದು ಜೀವಿತಾವಧಿಯಲ್ಲಿ ಮುಗಿದು ಬಿಡ್ತದೆ. ಹೌದು, ಅಲ್ಲಿ ಮುಗಿದಿದ್ರೆ ಅದು ತಗೊಂಡೋಗಿ ಹಾಕಿದ್ರು ಅದ್ರ ಸಂಖ್ಯೆ ಹೆಚ್ಚಾಗುತ್ತೆ, ವೇಸ್ಟ್ ಆಗುತ್ತೆ. ಸೂಕ್ಷ್ಮಾಣುಜೀವಿಗಳು ಇರ್ತವೆ ಅದರಲ್ಲಿ. ಹೌದು, ಇರುತ್ತೆ, ಸೂಕ್ಷ್ಮಾಣುಜೀವಿಗಳು ಇರ್ತದೆ. ಅದು ಆರು ತಿಂಗಳು ಅಷ್ಟೇ ಬದುಕು, ನೀವು ನೆಕ್ಸ್ಟ್ ತಗೊಂಡೋಗಿ ಅದನ್ನ ಹೊಲಕ್ಕೆ ಹಾಕಿದ್ರೆ ಅದರಿಂದ ಉಪಯೋಗ ಇರಲ್ಲ. ಇದನ್ನ ಬಹಳ ಪ್ರಮುಖವಾದ ಅಂಶ ಇದನ್ನ ಬಿಟ್ಟು. ಎರಡನೇದಾಗಿ, ನಾವು ಖರೀದಿ ಮಾಡಿ ಅದನ್ನು ತಗೊಂಡೋಗಿ ಎಂಥ ಸ್ಥಳದಲ್ಲಿ ಇಡ್ತೀವಿ ಅನ್ನೋದೊಂದು ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಹೇಳ್ದಂಗೆ ಸೂಕ್ಷ್ಮಾಣುಜೀವಿಗಳು ಅದರಲ್ಲಿ ಜೀವಂತ ಇರ್ತದೆ. ಇದನ್ನ ತಗೊಂಡೋಗಿ ನೇರವಾಗಿ ಬಿಸಿಲು ಬೀಳುವಂತ ಜಾಗದಲ್ಲೋ ಅಂತ ಕಡೆ ಇಟ್ಟಾಗ ಈ ನೇರವಾದ ಬಿಸಿಲಿನ ಕಿರಣಗಳು ಈ ಉಷ್ಣಾಂಶವನ್ನ ಹೆಚ್ಚು ಮಾಡಿ ಅದರಲ್ಲಿರೋ ಸೂಕ್ಷ್ಮಾಣುಜೀವಿಗಳು ಸಾಯುವಂತ ಪ್ರಸಂಗ ಇರ್ತದೆ. ಹಾಗಾಗಿ ಆದಷ್ಟು ತಂಪಾದ ಜಾಗದಲ್ಲಿ ಅಥವಾ ಮರದ ನೆರಳಿನ ಕೆಳಗಲ್ಲಿ, ಈಗ ಎಲ್ಲ ರೆಫ್ರಿಜರೇಟರ್ ಅಂತ ಎಲ್ಲ ಕಡೆ ಇರಲ್ಲ, ಮರದ ಕೆಳಗೆ ಏನು ತಂಪಾದ ಜಾಗ ಇರ್ತದೆ ನೆರಳಿನಲ್ಲಿ, ಅಂತ ಕಡೆಯನ್ನ ನಾವು ಶೇಖರಣೆ ಮಾಡಬಹುದು. ಡೈರೆಕ್ಟ್ ಬಿಸಿಲಿನ ರೇಸ್ ಅದ್ರ ಮೇಲೆ ಬೀಳದಿದ್ದಂಗೆ, ಸೂರ್ಯನ ಕಿರಣ ಅದ್ರ ಮೇಲೆ ಡೈರೆಕ್ಟ್ ಬೀಳದಂಗೆ ಇಟ್ಕೋಬೇಕಾಗ್ತದೆ. ತಂಪಾದ ವಾತಾವರಣದಲ್ಲಿ, ತಂಪಾದ ವಾತಾವರಣದಲ್ಲಿ ಇಡಬೇಕಾಗ್ತದೆ. ಅಷ್ಟೇ ಅಲ್ಲದೆ ಇದನ್ನ ಯಾವ ಬೆಳೆಗೆ ಯಾವ ಜೈವಿಕ ಗೊಬ್ಬರನ ಬಳಸ್ತಾರೆ ಅಂತ ಹೇಳಿ ನಾವು ತಗೊಳ್ಬೇಕಾಗ್ತದೆ. ಹೇಳ್ದು ರೈಸೋಬಿಯಂ ನ ದ್ವಿದಳ ಧಾನ್ಯ, ನೀವು ರೈಸೋಬಿಯಂ ತಗೊಂಡೋಗಿ ಏಕದಳ ಧಾನ್ಯಕ್ಕೆ ಉಪಯೋಗಿಸಿದ್ರೆ ಲಾಭ ಆಗಲ್ಲ. ಹಾಗಾಗಿ ಖರೀದಿ ಮಾಡುವಾಗ ಅದನ್ನ ಗಮನಿಸಬೇಕಾಗ್ತದೆ, ಇದು ಯಾವ ಜೈವಿಕ ಗೊಬ್ಬರ, ಅದು ಯಾವ ಬೆಳೆಗೆ ಬೆಳೆಸಬಹುದಾಗಿದೆ ಅಂತ ಕೇಳಿಕೊಂಡು ನಾವು ಪರ್ಚೇಸ್ ಮಾಡಬೇಕಾಗ್ತದೆ ಒಂದು. ಆಮೇಲೆ ಇನ್ನೊಂದು ಪ್ರಮುಖವಾದ ಅಂಶ, ಆದಷ್ಟು ರಾಸಾಯನಿಕದ ಜೋಡಿ ಇದನ್ನ ಮಿಕ್ಸ್ ಮಾಡಬಾರದು. ಬೇರೆ ಬೇರೆ ಹಾಕಬೇಕು, ಬೇರೆ ಬೇರೆ ಹಾಕಬೇಕು, ಗ್ಯಾಪ್ ಇರಬೇಕು, ಇಂಟರ್ವೆಲ್ ಇರಬೇಕು. ಯಾವಾಗ ನೀವು ಯಾವ್ದಾದ್ರು ಒಂದು ರಾಸಾಯನಿಕ ಜೋಡಿ ಬೀಜೋಪಚಾರ ಮಾಡ್ತಾ ಇದ್ದೀರೋ, ಹೀಟ್ ಸೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರೋ, ಅಲ್ಲಿ ಉಷ್ಣಾಂಶ ಹೆಚ್ಚಾಗ್ತದೆ. ಅವಾಗ ಇಂತಹ ಸೂಕ್ಷ್ಮಾಣುಜೀವಿಗಳ ಬಳಸೋದ್ರಿಂದ ಅದರ ಉಪಯೋಗ ಬರೋದಿಲ್ಲ. ಅದು ಬೇರೆ ಮಾಡಬೇಕು, ಇದು ಬೇರೆ ಮಾಡಬೇಕು, ಬೇರೆ ಮಾಡಬೇಕು, ಗ್ಯಾಪ್ ಇರಬೇಕು. ನಿಮ್ಗೆ ಏನಾದರೂ ಅದ್ರ ಜೋಡಿನೇ ಸೀ ಟ್ರೀಟ್ಮೆಂಟ್ ಮಾಡ್ಬೇಕಂತಿದ್ರೆ ಇದನ್ನ ನೀವು ಆಮೇಲೆ ಸಸಿ ಬೆಳೆದಂತರೂ ಸಹ ಉಪಚರಿಸಬಹುದು. ಒಟ್ಟಿನಲ್ಲಿ ರಾಸಾಯನಿಕ ಜೋಡಿ ಇದನ್ನ ಮಿಶ್ರಣ ಮಾಡಬಾರದು. ಹೀಗೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳು ಇವನ್ನ ನಾವು ಸ್ವಲ್ಪ ಪಾಲಿಸಬೇಕಾಗ್ತದೆ. ಅಂದ್ರೆ ರೈತ ಬಾಂಧವರು ಖರೀದಿ ಮಾಡುವಂತ ಸಂದರ್ಭದಲ್ಲಿ ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳನ್ನು ಕೇಳಿನೇ ಪರ್ಚೇಸ್ ಮಾಡಬೇಕು. ಹೌದು, ಯಾವ ಬೆಳೆಗೆ ನಾವು ಹಾಕ್ತಿದ್ರೆ ಅಂದ್ರೆ ಸರ್ವಸಾಮಾನ್ಯವಾಗಿ ಪ್ಯಾಕೆಟ್ ನಲ್ಲೂ ಮೆನ್ಷನ್ ಮಾಡಿರ್ತಾರೆ, ಜೈವಿಕ ಗೊಬ್ಬರದ ಪ್ಯಾಕೆಟ್ ಮೇಲೆ ರೈಸೋಬಿಯಂ ಇಂತ ಇಂತ ಬೆಳೆಗಳಿಗೆ ಬಳಸಬಹುದು ಅಂತ ಇರುತ್ತೆ. ಈಗ ಒಂದ್ಸಲ ರೈತ ಬಾಂಧವರು ಜೈವಿಕ ಗೊಬ್ಬರಗಳನ್ನ ಖರೀದಿ ಮಾಡಿಬಿಟ್ಟಿರ್ತಾರೆ, ತಮ್ಮಲ್ಲಿರ್ತದೆ, ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳುವಾಗ ಅಥವಾ ರೈತರು ತಮ್ಮದೇ ಆದಂತಹ ಒಂದು ಪದ್ಧತಿಯಲ್ಲಿ ತಮ್ಮದೇ ಆದಂತಹ ಒಂದು ಕ್ಷೇತ್ರದಲ್ಲಿ ಇದನ್ನ ಉತ್ಪಾದನೆ ಮಾಡ್ಕೋಬಹುದಾ? ಜೈವಿಕ ಗೊಬ್ಬರನ ಉತ್ಪಾದನೆ ಮಾಡಬೇಕಂದ್ರೆ ಅದಕ್ಕೆ ನಿಮಗೆ ಒಂದು ಒಳ್ಳೆ ಪ್ರಯೋಗಾಲಯ ಬೇಕಾಗ್ತದೆ, ಲ್ಯಾಬೊರೇಟರಿ ಬೇಕಾಗ್ತದೆ. ಯಾಕೆಂದ್ರೆ ಈ ಸೂಕ್ಷ್ಮಾಣು ಜೀವಿಗಳು ಕಣ್ಣಿಗೆ ಕಾಣದಿಂತಂತು, ಇವನ್ನ ಪ್ರಯೋಗಾಲಯದಲ್ಲಿ ಬೆಳೆಸಿ ಅದಕ್ಕೆ ಸೂಕ್ತವಾದ ಆಹಾರವನ್ನು ಪ್ರಯೋಗಾಲಯದಲ್ಲಿ ಕೊಟ್ಟು ನಾವು ಬೆಳೆಸಿ ಅದನ್ನ ಮಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು ಪ್ಯಾಕೆಟ್ ಮಾಡ್ತೀವಿ. ಹೌದು, ಹೊಲದಲ್ಲೇ ಯಾಕೆ ಮಾಡೋಕ್ಕಾಗಲ್ಲ ಅಂದ್ರೆ ಇಂತಹ ಸೂಕ್ಷ್ಮಾಣು ಜೀವಿಗಳು ಹೊರಗಡೆ ನೀವು ಕಂಪೋಸ್ಟ್ ಕಲ್ಚರ್ ಅಂತ ಹೇಳ್ತೀವಲ್ಲ ಅದನ್ನ ಮಾಡಬಹುದು. ಬಟ್ ರೈಸೋಬಿಯಂ ಆಗಲಿ, ಅಜೋಟೋಬ್ಯಾಕ್ಟರ್ ಆಗಲಿ, ಅಜೋಸ್ಪಿರ್ಲಮ್ ಆಗಲಿ, PSB ಆಗಲಿ, ಹೊರಗಡೆ ನೀವು ಇದನ್ನ ಐಸೋಲೇಷನ್, ನಾವಂದ್ರೆ ಬೇರ್ಪಡಿಸಿ ಬೆಳೆಸುವಂತದ್ದು. ಈ ಪ್ರಕ್ರಿಯೆ ಮಾಡಬೇಕಾದ್ರೆ ಸುಸಜ್ಜಿತವಾದ ಒಂದು ಪ್ರಯೋಗಾಲಯ ಇರಬೇಕಾಗ್ತದೆ. ಹಾಗಾಗಿ ಈ ರೈತನ ಕ್ಷೇತ್ರದಲ್ಲೇ ಹೊಲದಲ್ಲೇ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟಕರವಾದ, ಅದಷ್ಟು ಪರಿಣಾಮಕಾರಿ ಆಗೋದಿಲ್ಲ, ಕಂಟಾಮಿನೇಷನ್ ಅಂತ ಹೇಳ್ತೀವಿ ನಾವು. ಅಲ್ಲಿ ರೈಸೋಬಿಯಂ ಅಂತ ಬೆಳೀತದ ನಾವು ತಿಳ್ಕೊಂಡಿರ್ತೀವಿ, ಬಟ್ ಯಾವುದೋ ಒಂದು ಅಪಾಯಕಾರಿ ಸೂಕ್ಷ್ಮಾಣು ಸೇರ್ಕೊಳ್ಳೋ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ಸುಸಜ್ಜಿತವಾದ ಪ್ರಯೋಗಾಲಯದಲ್ಲಿ ತಯಾರಿಸಿದಂತಹ ಜೈವಿಕ ಗೊಬ್ಬರಕ್ಕೆ ಬಳಸುವುದು ಸೂಕ್ತ. ರೈತ ಬಾಂಧವರು ಬಹಳಷ್ಟು ತಲೆ ಕೆಡಿಸ್ಕೊಂತಾರೆ, ಏನ್ರಿ ನಾವು ಚೀಲಗಟ್ಟಲೆ ಟನ್ ಗಟ್ಟಲೆ ಗೊಬ್ಬರ ಹಾಕ್ತಿವಿ, ಸಣ್ಣ ಪ್ಯಾಕೆಟ್ 250 ಗ್ರಾಂ ಹೇಳ್ತೀರಿ, 1/2 ಕೆಜಿ ಹೇಳ್ತೀರಿ, 1 ಕೆಜಿ ಹೇಳ್ತೀರಿ ಅನ್ನೋದೊಂದು ತಪ್ಪು ಕಲ್ಪನೆ ರೈತ ಬಾಂಧವರಲ್ಲಿದೆ. ಈ ಮುಂಜಾಗ್ರತಾ ಕ್ರಮಗಳನ್ನ ಆಲ್ಮೋಸ್ಟ್ ಗಣನೆಗೆ ತಗೊಂಡಾಗ ಇಂಥವೆಲ್ಲ ಏನು ನಿಮ್ಗೆ ಹೇಳಿದ್ರಲ್ಲ, ಈಗ ಇಷ್ಟೆಲ್ಲ ನಾನು ಬಳಸಿದ್ದೆ ಆದ್ರೂ ಆಗಿಲ್ಲ ಇದೇನು ಕೆಲಸ ಮಾಡ್ತದೆ ಅನ್ನೋದು ಹಾಗೆ ಇರ್ತದೆ. ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಅದೋ ಇಲ್ಲೋ ಅಂತ ಗುರುತಿರಲ್ಲ, ಎಕ್ಸ್ಪೈರಿ ಡೇಟ್ ಒಂದು ಅಥವಾ ಯಾವುದೋ ಒಂದು ಹೇಳ್ದಲ್ಲ ಸೂರ್ಯನ ಶಾಖಕ್ಕೆ ತಗೊಳ್ಳುವಂಗೆ ಬಿಸಿಲಲ್ಲಿ ಇಟ್ಟಾಗ ಅದು ಪರಿಣಾಮಕಾರಿ ಆಗಲ್ಲ. ಇಂತಹ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ನೀವು ಬಳಸಿದಾಗ ಜೈವಿಕ ಗೊಬ್ಬರಗಳಿಂದ ಸಾಕಷ್ಟು ಪ್ರಯೋಜನಕಾರಿ ಲಾಭದಾಯಕ ಅಂಶಗಳಿವೆ. ಹೌದೌದು, ಬಹಳಷ್ಟು ಉಪಯುಕ್ತ ಮಾಹಿತಿ ರೈತ ಬಾಂಧವರಿಗೆ. ಮುಖ್ಯವಾಗಿ ಇಲ್ಲಿ ಗೊಬ್ಬರಗಳ ಪ್ರಮಾಣ ಆಗಿರಬಹುದು ಅಥವಾ ಒಂದು ಮೊಳಕೆ ಪ್ರಮಾಣಗಳು ಹೆಚ್ಚಾಗಬೇಕು, ರೋಗರಹಿತ ಸಸಿಗಳನ್ನು ಉತ್ಪಾದನೆ ಮಾಡುವಂಥದ್ದು, ಕೀಟಗಳ ಪ್ರಾರಂಭಿಕ ಹಂತದಲ್ಲಿ ಅದನ್ನು ತಡೆಯುವಂಥದ್ದಾಗಿರಲಿ, ಒಂದು ಸಂದರ್ಭದಲ್ಲಿ ಈ ಜೈವಿಕ ಗೊಬ್ಬರಗಳು ಬಹು ಪ್ರಮುಖವಾದ ಪಾತ್ರ ವಹಿಸ್ತದೆ ಅಂತ ಒಂದು ವಿಚಾರವನ್ನು ಹೇಳಿದ್ರಿ. ರೈತ ಬಾಂಧವರು ಖರೀದಿ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲಿ ಹೋಗ್ಬೇಕು, ಎಲ್ಲಿ ದೊರೀತದೆ? ಈಗ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲೂ ಇಂತಹ ಜೈವಿಕ ಗೊಬ್ಬರಗಳು ಲಭ್ಯವಿರ್ತವೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿ ಸಂಸ್ಥೆ ಇದೆ, ಅಲ್ಲಿ ನಿಮಗೆ ಇಂತಹ ಜೈವಿಕ ಗೊಬ್ಬರಗಳ ಮಾರಾಟಕ್ಕೂ ಸಿಗುತ್ತೆ. ಒಂದು ಕೆ ಜಿ ಪ್ಯಾಕೆಟ್ಗೆ ಆಲ್ಮೋಸ್ಟ್ 80 ರೂಪಾಯಿ ಅಷ್ಟಿದೆ ಅದು ಜೈವಿಕ ಗೊಬ್ಬರ ನಮ್ಮ ಯೂನಿವರ್ಸಿಟಿಲೂ ಸಿಗುತ್ತೆ. ಒಂದು ಕೆ ಜಿ ಗೊಬ್ಬರಕ್ಕೆ 80 ರೂಪಾಯಿ ಅಷ್ಟು. ಯಾವುದೇ ತಗೊಂಡ್ರೆ ನೀವು? ಹೌದು, ಬೆಳೆಗಳ ಮೀನ್ಸ್ ಬೆಳೆಗಳ ಪೋಷಕಾಂಶಗಳಿಗೆ ಬೇಕಾಗುವಂಥದ್ದು ರೈಸೋಬಿಯಂ ಅಜೋಸ್ಪಿರಿಲಮ್ ಅಜಿಟೋಬ್ಯಾಕ್ಟರ್ ಸರ್ವಸಾಮಾನ್ಯವಾಗಿ 80 ರೂಪಾಯಿ ಪರ್ ಕೆ ಜಿ ತಗೊಂಡ್ಕೊಂಡು ನಂತರ ರೈತ ಬಾಂಧವರು ನೇರವಾಗಿ ಅದನ್ನು ಬೇಗ ಬಳಸಬೇಕು, ಬೇಗ ಬಳಸಬೇಕು. ಸುಮ್ಮನೆ 1-2 ತಿಂಗಳು ಇಟ್ಟುಕೊಂಡು ಸ್ಟಾಕ್ ಆಗಿ ಮತ್ತೆ ನೆನಪಾದಾಗ ಆ ಟೈಪ್ ಮಾಡೋದು ಬೇಡ. ಹೌದು, ಈ ತರ ಮಾಡ್ತಾರೆ ರೈತ ಬಾಂಧವರು. ಅದೇ ಕೆಲವೊಬ್ಬರಿಗೆ ಮಾಹಿತಿ ಕೊರತೆ ಇದ್ದಾಗ ಹಾಗೆ ಮಾಡೋ ಚಾನ್ಸ್ ಇರ್ತದೆ. ಬಟ್ ಈಗ ಸರ್ವಸಾಮಾನ್ಯವಾಗಿ ಎಲ್ಲ ರೈತರು ನೋಡ್ಕೊಳ್ತಾರೆ ಎಕ್ಸ್ಪೈರಿ ಡೇಟ್ ನೋಡ್ಕೊಂಡು ಅದು ಬಳಸುವಂತ ವಿಧಾನವನ್ನು ಕೂಡ ಅಲ್ಲಿ ವಿಜ್ಞಾನಿಗಳಿಂದ ಪಡ್ಕೊಂಡು ಪಡ್ಕೊಂಡು ಬಳಸೋರಲ್ಲಿ ತಗೊಂಡು ಹೋಗ್ಬಿಡ್ತಾರೆ. ಎಲ್ಲೂ ಯಾವ್ದಕ್ಕೆ ಹಾಕಿ, ಏಕದಳ ದುದ್ದಳದ ಹಾಕೋದು, ಉದ್ದುದಳದ ಹಾಕೋದು, ಏಕದಳ ಹಾಕೋದು, ಮಾಹಿತಿ ತೆಗೆದುಕೊಂಡು ಉಪಯೋಗಿಸೋದು ಸೂಕ್ತ. ಡಾಕ್ಟರ್ ಹೇಳ್ರಿ, ಈಗ ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ಹೇಳಿದ್ರಿ. ಕೊನೆಗೆ ಏನು ಹೇಳ್ತೀರಿ ಈ ಜೈವಿಕ ಗೊಬ್ಬರದ ಒಂದು ಮಹತ್ವ ರೈತ ಬಾಂಧವರು ಬಳಸೋದ್ರಿಂದ ಉತ್ಪಾದನೆ ಆಗಿರ್ಬೋದು, ಕೃಷಿಯಲ್ಲಿ ಒಂದು ಸುಸ್ಥಿರತೆಯನ್ನು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಕಿವಿಮಾತು? ರೈತರಿಗೆ, ರೈತ ಬಾಂಧವರಿಗೆ ನನ್ನ ಕಿವಿಮಾತು ಏನಂದರೆ, ಆದಷ್ಟು ಜೈವಿಕ ಗೊಬ್ಬರಗಳ ಬಳಕೆ ಇಂದಿನ ದಿನಗಳಲ್ಲಿ ಬಹಳ ಉಪಯುಕ್ತವಾಗಿದೆ. ಹೌದು, ಯಾಕೆಂದರೆ ನಮಗೆಲ್ಲ ಗೊತ್ತಿರುವಂಥ ಅಂಶ, ರಾಸಾಯನಿಕ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ದಿನದಿಂದ ದಿನ ಕುಸಿಯುತ್ತಾ ಇದೆ. ಇದನ್ನು ತಡಿಬೇಕು ಅಂದರೆ ನಾವು ಇಂತಹ ಜೈವಿಕ ಗೊಬ್ಬರಗಳನ್ನು ಅತಿಯಾದ ಪ್ರಮಾಣದಲ್ಲಿ ಬಳಸಬೇಕು. ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇಂತಹ ಜೈವಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಇಳುವರಿನೂ ಹೆಚ್ಚಾಗತ್ತೆ, ಅಲ್ಲದೆ ನಿಮ್ಮ ಮಣ್ಣಿನ ಫಲವತ್ತತೆ ವರ್ಷಾನುಗಟ್ಟಲೆ ಒಳ್ಳೆ ಫರ್ಟೈಲ್ ಸಾಯಿಲ್ ಆಗ್ತದೆ. ಮಣ್ಣಿನಲ್ಲಿ ಲಾಭದಾಯಕ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಅದು ಅಷ್ಟೇ ಅಲ್ಲದೆ ನೀವೇನು ಬೆಳೆನ ಬೆಳಿತೀರಾ ಅದರ ಕ್ವಾಲಿಟಿ, ಗುಣಮಟ್ಟದ ಮೇಲೂ ಈ ಸೂಕ್ಷ್ಮಾಣುಜೀವಿಗಳು ಪ್ರಭಾವ ಬೀರ್ತದೆ. ಹಾಗಾಗಿ ನನ್ನ ಒಂದು ಕಳಕಳಿಯ ಮನವಿ ಏನಂದ್ರೆ, ರೈತ ಬಾಂಧವರಲ್ಲಿ ಆದಷ್ಟು ಇಂತಹ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿ ತಮ್ಮ ಹೊಲದ ಫಲವತ್ತತೆಯನ್ನು ಹೆಚ್ಚಿಸಬೇಕು. ಜೊತೆಗೆ ಈಗ ಬೆಳವಣಿಗೆಯ ಮಧ್ಯದಲ್ಲಿ ಸಂದರ್ಭದಲ್ಲೂ ಕೂಡ ಜೈವಿಕ ಗೊಬ್ಬರಗಳನ್ನು ಬಳಸಬಹುದು? ಬಳಸಬಹುದು, ಏನು ತೊಂದರೆ ಇಲ್ಲ. ಇದು ಲಾಭದಾಯಕ ಸೂಕ್ಷ್ಮಾಣುಜೀವಿಗಳು ಆಗಿರೋದ್ರಿಂದ ನೀವು ಯಾವುದೇ ಪ್ರಮಾಣದಲ್ಲಿ ಯಾವುದೇ ಹೊತ್ತಿನಲ್ಲಿ ಮಣ್ಣಿಗೆ ಹಾಕಿದ್ರೂ ಮಣ್ಣಿನಲ್ಲಿರುವಂತಹ ಸಾವಯವ ಅಂಶಗಳನ್ನ ಬಳಸಿಕೊಂಡು ಇದರ ಸಂಖ್ಯೆ ಮಣ್ಣಿನಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಈ ಸಾವಯವ ಗೊಬ್ಬರಗಳನ್ನ ಕೊಟ್ಟಿಗೆ ಗೊಬ್ಬರ ಆಯಿತು ಅಥವಾ ನಮ್ಮ ಎರೆಹುಳ ಗೊಬ್ಬರ ಆಯಿತು, ಇದರಲ್ಲಿ ಮಿಕ್ಸ್ ಮಾಡಿ ಕೂಡ ನಾವು ಬೆಳೆ ಕೊಡಬಹುದು? ಡೆಫಿನೆಟ್ಲಿ, ಎರೆಹುಳ ಗೊಬ್ಬರ ಆಯಿತು ಅಥವಾ ಕೊಟ್ಟಿಗೆ ಗೊಬ್ಬರ ಆಯಿತು, ಇಂಥದ್ರ ಜೋಡಿ ಇಂತಹ ಜೈವಿಕ ಗೊಬ್ಬರಗಳನ್ನ ಮಿಕ್ಸ್ ಮಾಡಿಕೊಡೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಮಿಕ್ಸ್ ಮಾಡಿ ಕೊಡಬಹುದು. ಆದರೆ ರಾಸಾಯನಿಕದ ಜೋಡಿ, ಕೆಮಿಕಲ್ ಫರ್ಟಿಲೈಸರ್ಸ್ ಜೋಡಿ ಇದನ್ನ ಮಿಕ್ಸ್ ಮಾಡಬಾರದು. ಮುಖ್ಯ, ಮುಖ್ಯ. ನೀವು ಹೇಳಿದಾಗ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಎರೆಹುಳ ಗೊಬ್ಬರ ಇಂಥದ್ರ ಜೋಡಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಬಹಳ ಉಪಯುಕ್ತವಾಗಿದೆ ಮಣ್ಣಿಗೆ. ಹೌದು, ಇಷ್ಟೆಲ್ಲ ವಿಚಾರಗಳನ್ನ ನಮ್ಮ ರೈತ ಬಾಂಧವರು ಗಮನಿಸಬೇಕು. ಯಾಕಂತಂದ್ರೆ ನಾವು ಕೇವಲ ಈ ರಾಸಾಯನಿಕ ಗೊಬ್ಬರಗಳನ್ನ ಚೀಲಗಟ್ಟಲೆ ಹಾಕೋದ್ರ ಬದಲು ಈ ಪ್ರಾರಂಭಿಕ ಹಂತದಲ್ಲಿ ಕಡಿಮೆ ಖರ್ಚಿನ ಕಡಿಮೆ ಪ್ರಮಾಣದ ಜೈವಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ನಮಗೆ ಸಾಕಷ್ಟು ಕೃಷಿಯಲ್ಲಿ ಉತ್ಪಾದನೆ ಆಗ್ತಾ ಇದೆ. ಜೊತೆಗೆ ಗುಣಮಟ್ಟವು ಕೂಡ ವಿಜ್ಞಾನಿಗಳು ಹೇಳಿದ ಹಾಗೆ ಕಾಪಾಡಿಕೊಂಡು ಹೋಗಲಿಕ್ಕೆ ಸಹಕಾರಿಯಾಗ್ತದೆ. ಸರ್, ಬಹಳಷ್ಟು ಮಾಹಿತಿಯನ್ನು ನಮ್ಮ ಕೃಷಿಯಲ್ಲಿ ಜೈವಿಕ ಗೊಬ್ಬರದ ಮಹತ್ವ, ವಿಧಗಳು, ಜೊತೆಗೆ ಅದನ್ನು ಬಳಸುವಂತಹ ಒಂದು ವಿಧಾನಗಳು, ಮಹತ್ವ ಎಲ್ಲಿ ದೊರೆಯುತ್ತದೆ, ಜೊತೆಗೆ ರೈತ ಬಾಂಧವರು ಅದನ್ನು ಹೇಗೆ ಉಪಯೋಗಿಸಬೇಕು ಎಂಬಂಥ ಒಂದು ಮಾಹಿತಿಯನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ರಿ. ತಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ನಮ್ಮ ರೈತ ಬಾಂಧವರು ಅನುಸರಿಸ್ತಾರೆ, ಇದರ ಪ್ರಯೋಜನವನ್ನು ಪಡ್ಕೋತಾರೆ ಅಂತ ಹೇಳ್ತಾ ಮಾಹಿತಿಯನ್ನು ಹೇಳಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಸುಸ್ಥಿರ ಕೃಷಿಯಲ್ಲಿ ಜೈವಿಕ ಗೊಬ್ಬರದ ಮಹತ್ವ ಕುರಿತು ಡಾಕ್ಟರ್ ನಾಗರಾಜ್ ಎಂ ನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಅಮರೀಶ್ ಆಶಿಯಾಳ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರು, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24-25 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಗರಿಷ್ಠ ಆರ್ದ್ರತೆಯ ಪ್ರಮಾಣ 62.65-65% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ ಪ್ರತಿ ಗಂಟೆಗೆ 4-6 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ಮುನ್ಸೂಚನೆಯಂತೆ ಗರಿಷ್ಠ ತಾಪಮಾನದಲ್ಲಿ ಉಷ್ಣಾಂಶ ಏರಿಕೆಯಾಗಿರುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಂಗ್ರಹಿಸಲು ಇದು

ಗಳಡಗಾಯ್ ತಾಳ ಮದ್ದಲೆ ಯಾರ ಗಂಟೆ ಗಳ ಆವೋ ಶ್ರೇ ಗೋರೋ ಚೇತಾಯ್ ಯಾಳ ಯಾಳಕ್ಕೆ ತಾಳ ನುಡಿಯವ ಒಂಬತ್ತ ಭಾಗಲಯದರು ಎಂಬಾದ ದೇಗಳ ನಾಲ್ಕಾಯ್ ತುಂಬೆ ದ್ವಾಸವಾಯ್ ಬಳ ಬಳೆಯಳುಂಟ ಒಂದೊಂಟ ಆವೋ ಶ್ರೇ ಗೋರ ಚೇತಾಯ್ ಸಂಭವ್ಯರಡಾಯ್ ಚಿತಾರ ಒಂದೊಂಟ ಬನದ್ವಾಳ ತೊಳೆದಾಯ್ ಲೇಖೆ ಗುಹೆಯಾಳ ಒಬ್ಬನೇ ವಾಚ್ಯಾಲ ಆವೋ ಶ್ರೇ ಭೋರ ಚೇತಾಯ್ ಶಾಪ್ತ ವರಣದ ಲಿಂಗವ ಕಲ್ಯಾಣ ಚರ್ಪಾವ ಎಡೆಯ ಮೆಟ್ಟೇದನ ಆವೋ ಶ್ರೇ ಗೋರ ಚೇತಾಯ್ ಚರೆ ಪಕತೆಯನ್ನ ಎಡೆದ ಕಟ್ಟೆದನ ಸೂರ್ಯ ಚಂದ್ರ ಗೋಪ್ರ ಪುರದ್ವಾಳ ಮೊಳಗಾಯ್ ಚಂದ ಚಂದ ಜಯ ಜಳ ಕತ್ವರೋವನ ಅಂತರಂಗದ ಉದಯವಾಕ್ಯನಾ